ದಾಖಲೆ ಉಷ್ಣಾಂಶ, ಬೇಸಿಗೆಯಲ್ಲಿ ತೀವ್ರ ತಾಪಮಾನದ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸೋರೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಅಲೆಮಾಚೇನಹಳ್ಳಿಯ ಕೃಷಿಕ ಎಂವಿ ರಾಜಶೇಖರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಅಲೆಮಾಚೇನಹಳ್ಳಿಯ ಕೃಷಿಕರಾದ ಎಂವಿ ರಾಜಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ವೃತ್ತಿಯಿಂದ ಅವರು ಶಿಕ್ಷಕರು, ಜೊತೆ ಜೊತೆಗೆ ಪ್ರವೃತ್ತಿಯಾಗಿ ಕೃಷಿಯನ್ನು ಕೂಡ ಮುನ್ನಡೆಸಿಕೊಂಡು ಬಂದು ನಿವೃತ್ತರಾದ ನಂತರ ಪೂರ್ಣ ಪ್ರಮಾಣದಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಸೋರೆ ಬೆಳೆಯನ್ನು ಪ್ರತಿ ವರ್ಷವೂ ಕೂಡ ಅವರು ಮಾಡ್ತಾರೆ. ಯಾಕೆ ಪ್ರತಿ ವರ್ಷವೂ ಬೆಳೀತೀರಾ ಅಂತ ಅಂದರೆ, ಇದೊಂದು ರೀತಿ ಸುಲಭವಾದಂತಹ ಬೆಳೆ, ಬೆಳೀಲಿಕ್ಕೆ ಈಸಿಯಾಗಿ ಇರುತ್ತೆ, ಹೆಚ್ಚು ಕೂಲಿ ಕಾರ್ಮಿಕರು ಬೇಕಾಗಿರೋದಿಲ್ಲ, ಹೆಚ್ಚು ಶ್ರಮ ಹಾಕ ಅಂಥದ್ದು ಮತ್ತು ಹೆಚ್ಚು ನಿಗಾ ಮಾಡೋ ಅಂಥದ್ದು ಬೇಕಾಗಿಲ್ಲ, ಮತ್ತು ಒಳ್ಳೆಯ ಆದಾಯವೂ ಕೂಡ ಇದರಿಂದ ದೊರೆಯುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಸೋರೆ ಬೆಳೆಯಲ್ಲಿನ ಅವರ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಜಶೇಖರ್ ಅವರಿಗೆ. ನಮಸ್ಕಾರ ಸರ್. ರಾಜಶೇಖರ್ ಅವರು, ಎಷ್ಟು ವಯಸ್ಸು ನಿಮಗೆ? ನಮಗೆ 65 ವರ್ಷ. 65 ವರ್ಷ. ನಿವೃತ್ತರಾಗಿ ಎಷ್ಟು ವರ್ಷ ಆಯ್ತು ಈಗ? 6 ವರ್ಷ ಆಯ್ತು ಸರ್. 6 ವರ್ಷ ಆಯ್ತು. ಹಾ ಹಾ, ಏನು ಓದಿದ್ರಿ ತಾವು? ಬಿಪಿಎಡ್. ಬಿಪಿಎಡ್ ಓದಿದ್ರಿ? ದೈಹಿಕ ಶಿಕ್ಷಕರಾಗಿದ್ರ? ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ವೈಚಳ ಹೈಸ್ಕೂಲ್ ಹಳೇಬೀಡು. ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ? 29 ವರ್ಷ ಆಯ್ತು ಸರ್. 29 ವರ್ಷ. ಅದ್ರ ಜೊತೆಗೇನೆ ಕೃಷಿನೂ ಕೂಡ ಮಾಡ್ತಾ ಇದ್ರಿ? ಅವಲಂಬಿಸಿದ್ದೆ ಸರ್. ಈಗ ಎರಡನ್ನೂ ಕೂಡ ಮಾಡೋ ಅಂತದ್ದು ಕಷ್ಟ ಆಗ್ತಿರ್ಲಿಲ್ಲ ನಿಮ್ಗೆ? ಅಷ್ಟೇನು ಆಗ್ತಿರ್ಲಿಲ್ಲ ಸರ್. ನಾವು ಸಾಟರ್ಡೆ ಸಂಡೇ ವರ್ಕ್ ಮಾಡ್ಕೊಂತಿದ್ದು, ಬೆಳಿಗ್ಗೆ ಎದ್ದ ತಕ್ಷಣ ಹಸು ಮೇವು ತಂದ್ಬಿಟ್ಟು ಇಟ್ಟು ನಾವು ಶಾಲೆಗೆ ಹೋಗ್ತಾ ಇದ್ದೋ. ನಮ್ಮನೆಯವರು ನಮ್ಮ ಹಸುನ ನೋಡ್ಕೊಂತಿದ್ರು. ನಂತರ ನಾನು ಸಂಜೆ ಬಂದ ತಕ್ಷಣ ಹಾಲು ಕರ್ಕೊಂಡ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ನಂತರ ಬೇರೆ ಕೆಲ್ಸಕೊಂಡು ಮಾಡ್ಕೊತಾ ಇದ್ದೆ ಸರ್. ಈಗ ನಿಮ್ಮ ಊರಿನಿಂದ ಶಾಲೆಗೆ ಎಷ್ಟು ದೂರ ಆಗ್ತಿತ್ತು? 6 ಕಿಲೋಮೀಟರ್ ಆಗುತ್ತೆ ಸರ್. 6 ಕಿಲೋಮೀಟರ್ ಆಗ್ತಿತ್ತು. ಒಂದು ಅರ್ಧ ಗಂಟೆ ಆಗ್ತಿತ್ತು ನಿಮಗೆ ಹೋಗಿ ಬರೋದು? ಅರ್ಧ ಗಂಟೆ ಆಗ್ತಿತ್ತು ಸರ್. ಸ್ವಲ್ಪ ಹತ್ತಿರದಲ್ಲಿದ್ದರಿಂದ, ನಿಮ್ಮ ಶಾಲೆನೂ ಕೂಡ ಸಮೀಪದಲ್ಲಿದ್ದರಿಂದಾಗಿ ನೀವು ಕೃಷಿಯನ್ನ ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಹೌದು ಸರ್. ಹೌದು ಸರ್. ಯಾಕೆ ಕೃಷಿ ಬಗ್ಗೆ ಇಷ್ಟು ಆಸಕ್ತಿ ನಿಮಗೆ? ಏನು ಮೊದಲಿನಿಂದ ಅದು ಇದೆ ಸರ್, ಮಾಡಬೇಕು, ಎಲ್ಲರಂತೆ ನಾವು ಇರಬೇಕು, ನಾವು ಕೃಷಿಯನ್ನು ಅವಲಂಬಿಸಬೇಕು, ಏನೋ ಒಂದು ರೀತಿ ನನಗೆ ಅದ್ರ ಬಗ್ಗೆ ಇದು. ಎಷ್ಟೇ ವಯಸ್ಸಿನಿಂದ ಕೃಷಿ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ? ಕಮ್ಮಿ ನಾನು 35-36 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಅವಾಗಲಿಂದ ಕೂಡ ಮಾಡ್ತಾ ಇದ್ದೀನಿ ಸರ್. ಓದಿದ್ದೆಲ್ಲ ಎಲ್ಲಿ? ಓದಿದ್ದೆಲ್ಲ ಪೂರ್ಣ ಹಾಸನ ಸರ್. ಪೂರ್ಣ ಹಾಸನ. ಅಲ್ಲೇ ಬಿಪಿಎಡ್ ಕೂಡ ಇತ್ತ? ತುಮಕೂರು. ತುಮಕೂರಲ್ಲಿ ಬಿಪಿಎಡ್ ಮಾಡಿದ್ರೆ ಡಿಗ್ರಿವರೆಗೂ ಹಾಸನದಲ್ಲಿ ಓದಿದ್ರ? ಆನಂತರ ಇಲ್ಲಿ ಹತ್ತಿರದಲ್ಲಿತ್ತು ಅಂತ ಹೇಳಿ ಇಲ್ಲೇ ಕೆಲಸಕ್ಕೆ ಸೇರಿದ್ರು ಅಥವಾ ಬೇರೆ ಕಡೆ ಪ್ರಯತ್ನ ಮಾಡಿದ್ರು? ಬೇರೆ ಕಡೆ ಪ್ರಯತ್ನ ಮಾಡಿದ್ದು ಸರ್, ಬಟ್ ಮ್ಯಾನೇಜ್ಮೆಂಟ್ ಅದರಿಂದ ನಾವು ಅಲ್ಲಿ ಸೇರ್ಕೊಂಡು ಸರ್. ಇಲ್ಲೇ ಸೇರ್ಕೊಂಡ್ರೆ ಸರ್ ಇಲ್ಲೇ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು. ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೆಚ್ಚು ಕಮ್ಮಿ 3-4 ಜನ ವಿಜ್ಞಾನಿಗಳಿದ್ದಾರೆ. ಆಲ್ಮೋಸ್ಟ್ ಆಲ್ ಡಾಕ್ಟರ್ಗಳು ಸುಮಾರು 10-12 ಜನ ಇದ್ದಾರೆ. ಇನ್ನು ಎಲ್ಲ ರಂಗದಲ್ಲೂ ಕೂಡ ನಮ್ಮ ಮಕ್ಕಳೆಲ್ಲ ಇದ್ದಾರೆ ಸರ್. ಸುಮಾರು ವರ್ಷಗಳ ಕಾಲ ತಾವು ಏನು ಕೆಲಸ ಮಾಡಿದ್ರು, ಅಲ್ಲಿ ಅನುಭವಗಳು ಹೇಗಿತ್ತು? ಅಯ್ಯೋ ತುಂಬಾ ಚೆನ್ನಾಗಿತ್ತು ಸರ್. ನಮ್ಗೇನೇನು ನೋವು ಇದ್ರು ಕೂಡ ಆ ಇದರಲ್ಲಿ ಹೊರಟೋಗ್ಬಿಡುದು ಸರ್. ತುಂಬಾ ಚೆನ್ನಾಗಿತ್ತು. ಅದ್ ನೆನ್ಸ್ಕೊಂಡ್ರೆ ಇವಾಗಲೂ ಕೂಡ ಸ್ವಲ್ಪ ಇದಾಗುತ್ತೆ. ತುಂಬಾ ಖುಷಿಯಾಗುತ್ತೆ ಸರ್. ಅಂದ್ರೆ ನಮ್ಮ ಒಂದು ಅಚೀವ್ಮೆಂಟ್ ಚೆನ್ನಾಗಿತ್ತು ಸರ್. ಆಲ್ಮೋಸ್ಟ್ ಆಲ್ ಎಲ್ಲ ರಂಗದಲ್ಲೂ ಕೂಡ ನಾವು ಡಿಸ್ಟಿಕ್ ಸ್ಟೇಟ್ ಎಲ್ಲ ಹೋಗೋದು, ಯಾರು ನೋಡಿದ್ರು ಕೂಡ ಒಳ್ಳೆ ಗೌರವ ಕೊಡೋರು ಸರ್. ಇವತ್ತು ಕೂಡ ಅದೇ ಗೌರವ ಇದೆ. ನಮ್ಮ ಶಾಲೆ ಅಂದ್ರೆ ಒಂಥರ ಏನೋ ಯಾರು ಕಂಡ್ರು ರಾಜು ರಾಜು ಅನ್ಕೊಂಡೇನೋ ಒಂಥರ ಎಲ್ಲ ಟೀಚರ್ಸ್ ಅನ್ಕೊಂಡು ನಮ್ಮನ್ನ ಲೈಕ್ ಮಾಡೋರು. ಸ್ಟೂಡೆಂಟ್ಸು ಅಷ್ಟೇ ಸರ್, ಇವತ್ತು ಕೂಡ ಅವ್ರ ಹುದ್ದೆನಲ್ಲಿ ಇದ್ರು ಕೂಡ ತುಂಬಾ ಗೌರವ ಕೊಡ್ತಾರೆ. ನಿಮಗೆ ಎಷ್ಟು ಜಮೀನಿತ್ತು ರಾಜಶೇಖರ್ ಅವ್ರೆ? ನನಗೊಂದು 4 ಎಕರೆ ಇತ್ತು ಸರ್, ಈಗೊಂದು ಸ್ವಲ್ಪ ಕೊಂಡ್ಕೊಂಡಿದ್ದೀವಿ, ಈಗೊಂದು 5 ಎಕರೆ ಆಗಿದೆ ಸರ್. 5 ಎಕರೆ ಆಗಿದೆ. ಮೊದಲು ನೀವು ವೃತ್ತಿಯಲ್ಲಿರುವಾಗ ಅಥವಾ ನಿಮ್ ತಂದೆಯವ್ರ ಕಾಲದಲ್ಲೆಲ್ಲ ಏನ್ ಬೆಳ್ಕತಾ ಇದ್ರಿ? ಅವಾಗೆಲ್ಲ ರಾಗಿ ಜೋಳ ತೆಂಗಿತ್ತು ಅವಾಗ ಚೆನ್ನಾಗಿ. ಇತ್ತೀಚೆಗೆ ಮಳೆಗಾಲ ಕಡಿಮೆ ಆಗ್ಬಿಟ್ಟು ತೆಂಗೆಲ್ಲ ಹಾಳಾಗೋಯ್ತು. ನಾನು ಒಂದು 2 ಎಕರೆ ಅಡಿಕೆ ಮಾಡಿದ್ದೆ, ನೀರಿಲ್ದಲ್ಲೇ ಹೊರಟೋಗ್ಬಿಡ್ತು ಸರ್. 8 ಬೆಳೆ ತಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು ತೋಟ, ಬಂದವರೆಲ್ಲ ಲೈಕ್ ಮಾಡೋರು, ಅಷ್ಟು ಚೆನ್ನಾಗಿತ್ತು ತೋಟ. ನೀರಿಲ್ದಲ್ಲೇ ಹೊರಟೋಗ್ಬಿಡ್ತು ಸರ್ ಅದು. ಅಷ್ಟೊಂದು ಬರದ ಪರಿಸ್ಥಿತಿ ಬಂತ? 10 ವರ್ಷ ನಾವು ಕುಡಿಯೋ ನೀರಿಗೂ ಕೂಡ 2 ಕಿಲೋಮೀಟರ್ನಿಂದ ನಾವು ನೀರನ್ನು ಒತ್ತಿದ್ದಾಯ್ತು ಕುಡಿಯೋ ನೀರು. ನಮ್ಮನೆಯವರು ನಾವು ಇಬ್ರು ಗಟ್ಟಳಿ ಹೋಗುವು, ಅಲ್ಲೇ ಬಟ್ಟೆ ತೊಳ್ಕೊಂಡ್ಬಿಟ್ಟು ಕುಡಿಯೋ ನೀರು 4 ಕೊಡ ತಗೊಂಬರು. ಅಂತ ಬರಗಾಲ ಬಂದ್ಬಿಟ್ಟು ತೋಟ ಹೊರಟೋಗ್ಬಿಡ್ತು ಸರ್ ನೀರಿಲ್ದಲ್ಲೇನೆ. ಈಗ ಮನೆ ಬಾವಿ ಮಾಡ್ಸಿದೀನಿ, ಈ ವರ್ಷ ಅಡಿಕೆ ಮಾಡೋಣ ಅಂತಿದ್ದೀವಿ. ಆ ಸಂದರ್ಭದಲ್ಲಿ ನೀವು ನೀರಾವರಿ ಸೌಲಭ್ಯ ಮಾಡ್ಕೊಳಕ್ ಆಗ್ತಿರ್ಲಿಲ್ವಾ? ಇಲ್ಲ ಸರ್, ನೀರು ನಮ್ಮ ಏರಿಯಾದಲ್ಲಿ ನೀರು ಸಿಕ್ಕಲಿಲ್ಲ. ಬಾವಿ ಎಷ್ಟು ವರ್ಷ ಆಯ್ತು ಈಗ ಮಾಡಿಸಿ? ಈಗ ಮಾಡಿ 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು ಬಾವಿ ಮಾಡಿಸಿ, ಚೆನ್ನಾಗಿ ಆಗ್ತಾ ಇದೆ, ನೀರು ಬರ್ತಾ ಇದೆ ಸರ್. ಈ ಜೋಳ ಮಾಡಿ 2-3 ಬೆಳೆ ಜೋಳ ತಕೊಂಡೆ, ಚೆನ್ನಾಗಿದೆ ಈಗ. ಮತ್ತೆ ಆಲ್ರೆಡಿ ಜೋಳ ಇದೆ ಈಗ. ನೀವೊಬ್ಬರೇ ಎಲ್ಲದನ್ನು ಕೂಡ ಕೃಷಿ ಕೆಲಸಗಳನ್ನ ಮ್ಯಾನೇಜ್ ಮಾಡ್ತೀರಾ? ಅಂದ್ರೆ ಬೇಕಾದಾಗ ಆಳು ಕರ್ಕೊಂತೀನಿ ಸರ್, ಬಾಕಿ ಟೈಮ್ ಅಲ್ಲೆಲ್ಲ ಹೆಚ್ಚು ಕಮ್ಮಿ ನಾನೇ ಮಾಡ್ಕೊಂತೀನಿ, ನಾನೇ ಮಾಡ್ಕೊಂತೀನಿ ಸರ್. ಸಂಡೆ ಎಲ್ಲ ರಜೆ ಇರೋದೆಲ್ಲ, ಅವಾಗ ಹೆಚ್ಚು ಕಮ್ಮಿ. ನಮ್ಮನೆಯವರು ಎಲ್ಲ ಮಕ್ಕಳು ಎಲ್ಲ ಸಪೋರ್ಟ್ ಮಾಡೋರು, ಹಾಗಾಗಿ ನನಗೆ ಅಷ್ಟು ಇದು ಅಂತ ಅನ್ನಿಸ್ತಿಲ್ಲ. ಮೊದಲೆಲ್ಲ ನಾವು ಹತ್ತಿ ಜಾಸ್ತಿ ಬೆಳೆಯೋ, ನಮ್ಮನೆಯವರು ಪ್ರತಿದಿನ ಬಿಡಿಸ್ಕೊಳೋರು, ಶನಿವಾರ ಭಾನುವಾರ ಮಕ್ಕಳು ಕರ್ಕೊಂಡು ನಾವೆಲ್ಲ ಬಿಡಿಸ್ಕೊಳವು, ಏನೋ ಒಂದು ರೀತಿ ನಡ್ಕೊಂಡು ಬರ್ತಾ ಇತ್ತು. ಎಷ್ಟು ಜನ ಮಕ್ಕಳು ನಿಮಗೆ? ನಮಗೆ 3 ಜನ ಮಕ್ಕಳು ಸರ್, 2 ಜನ ಹೆಣ್ಮಕ್ಳು, ಒಬ್ಬ ಮಗ. ಎಲ್ಲ ಮಕ್ಕಳೆಲ್ಲ ಏನೇನು ಓದಿದ್ರು, ಏನೇನು ಮಾಡ್ತಿದ್ದಾರೆ? ಇದು ನಮ್ಮ ದೊಡ್ಡವಳು ಡಿ ಎಡ್ ವಿತ್ ಪೊಲಿಟಿಕಲ್ ಸೈನ್ಸ್ MA, ಚಿಕ್ಕವಳು ಡಿ ಎಡ್ ವಿತ್ ಎಕನಾಮಿಕ್ಸ್ MA ವಿತ್ BEd ಮಾಡ್ಕೊಂಡು ಈಗೆಲ್ಲ ಮದುವೆ ಮಾಡ್ಕೊಟ್ರ? ಮಾಡ್ಕೊಟ್ಟಿದೀವಿ ಸರ್, ಪ್ರೈವೇಟ್ ಅಲ್ಲೆಲ್ಲ ವರ್ಕ್ ಮಾಡ್ಕೊಂತಿದ್ದಾರೆ. ದೊಡ್ಡವಳು ಅರ್ಚಿಕರಿನಲ್ಲಿ ವರ್ಕ್ ಮಾಡ್ತೀಳಿ, ಬೆಂಗಳೂರಲ್ಲಿ ಚಿಕ್ಕವಳು ವರ್ಕ್ ಮಾಡ್ತೀಳಿ. ಮಗ ಏನ್ ಕೆಲಸ ಮಾಡ್ತಾರೆ, ಏನ್ ಓದಿದ್ರು? ಮಗ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಇಲ್ಲೇ ಮನೆಯಲ್ಲೇ ವರ್ಕ್ ಮಾಡ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್? ಹೌದು ಸರ್, ಕೊರೋನಾದಿಂದ ಇಲ್ಲೇ ಇದ್ದಾರೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆಲ್ಲ ನಿಮ್ಮ ಶ್ರೀಮತಿ ಅವರು ಕೈ ಜೋಡಿಸ್ತಾರೆ? ಹೌದೌದು, ಅವರಿಲ್ಲ ಅಂದ್ರೆ ನಾನು ಏನ್ ಮಾಡಕ್ ಆಗಲ್ಲ, ಯಾಕೆಂತಂದ್ರೆ ಬಿಟ್ಟು ಹೊರಟೋಗ್ಬಿಡುವೆ ಬೆಳಿಗ್ಗೆ, ಮತ್ತೆ ಸಂಜೆ ಬರುವೆ. ಹಾಗಾಗಿ ಅವರು ಮೇಂಟೈನ್ ಮಾಡ್ಕೊಂಡ್ರು. ನೀವು ಬರೋವರೆಗೂ ಏನೇನ್ ಕೆಲಸಗಳಾಗಬೇಕು, ಯಾವ್ಯಾವ ಹೊತ್ತಿಗೆ ಏನಾಗಬೇಕು ಅದೆಲ್ಲ ನೋಡ್ಕೊಳ್ತಾ ಇದ್ರು. ಹಸು ಮೇಯಿಸ್ಕೊಂಡು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡ್ರು. ಈ ಸೋರೆ ಬೆಳೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಈಗಲೇ ಹೆಚ್ಚು ಕಮ್ಮಿ 4-5-6 ವರ್ಷದಿಂದ ಮಾಡ್ತೀನಿ ಸರ್. ನಾವು ಮೊದಲೆಲ್ಲ ಈ ತಿಪ್ಪೆ ಮೇಲೆ ಹಾಕೊಂಡ್ಬಿಟ್ಟು ಏನೋ ಒಂದು ರೀತಿಯ ಒಂದು ಏನೋ ಒಂದು ಮಾಡೋರು, ಈಗ ಅದು ಮೇನ್ ಕ್ರಾಫ್ಟ್ ಆಯ್ತು. ಮೇನ್ ಕ್ರಾಫ್ಟ್ ಆಗ್ಬಿಟ್ಟು ನಮ್ಗೆ ಈಜಿ ಬೆಳೆ, ಅದು ಹಾಕ್ಬಿಟ್ರೆ ಉಟ್ಕೊಳ್ಳೋದು, ನೀವು ಸ್ವಲ್ಪ ಒಂದಿಷ್ಟು ಗೊಬ್ಬರ ಗಿಬ್ಬರ ಬಿಟ್ಟು ಒಂದು ಔಷಧಿ ಒಂದು ಸ್ಪ್ರೇ ಮಾಡಿಬಿಟ್ರೆ ಒಳ್ಳೆ ಬೆಳೆ ಬರುತ್ತೆ ಸರ್, ಒಳ್ಳೆ ರೇಟು. ಹೋದ ವರ್ಷ 16 ರೂಪಾಯಿ ಕೆ ಜಿ ಸಿಕ್ತು. ನನಗೆ ಹೆಚ್ಚು ಕಮ್ಮಿ 16,000 ರೂಪಾಯಿ 16,000 ಹತ್ತು 15 ಟನ್ 15 ಆಚೆ ವರ್ಷ ಒಂದು 15 ಟನ್ ಆಗಿತ್ತು, ಹೋದ ವರ್ಷ ಒಂದು 10 ಟನ್ ಆಯ್ತು, ಈ ವರ್ಷ ಕಡಿಮೆ ಆಯ್ತು ಸ್ವಲ್ಪ. ಇದು ಒಂದು ಬೆಳೆ ಇದೆ, ಇದನ್ನ ಮಾಡಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹಿಂಗ್ ಗೊತ್ತಾಯ್ತು ಅಂದ್ರೆ ಎಲ್ಲ ಕಡೆನೂ ಬೆಳೆದ್ರು ಅಂದ್ರೆ ತಕ್ಷಣದಲ್ಲೇ ಯಾರೋ ಒಬ್ರು ಬೆಳೆದ್ರು ಅಂತ ನೋಡ್ಕೊಂಡ್ಬಿಟ್ಟು ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬೆಳೆ ಚೆನ್ನಾಗಿ ಪರವಾಗಿಲ್ಲ ಅನ್ನಿಸ್ತು, ಅದನ್ನ ನಾವು ಮಾಡ್ತಾ ಇದೀವಿ ಈಗ. ಹೇಗೆ ಸೋರೆ ಬೆಳೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ಟೈಮಿಗೆ ಮಾಡ್ಬೇಕು, ಭೂಮಿಯನ್ನ ಹೆಂಗೆ ಸಿದ್ಧತೆ ಮಾಡ್ಕೋಬೇಕು, ಏನೆಲ್ಲ ಕೆಲಸ ಕಾರ್ಯಗಳಿರುತ್ತೆ ಅದೆಲ್ಲದನ್ನು ಕೂಡ ವಿವರವಾಗಿ ಹೇಳಿ. ಭೂಮಿನೆಲ್ಲ ಚೆನ್ನಾಗಿ ಅದನ್ನಾಗಿ ಬೇಸಾಯ ಹೊಡ್ಕೊಂಡ್ಬಿಟ್ಟು ಅದನ್ನ ನಾವು ನೀರಾವರಿ ಮಾಡ್ತೀವಿ ಅಂತಂದ್ರೆ ಮಾರ್ಚ್ ಏಪ್ರಿಲ್ ನಲ್ಲಿ ಹಾಕೊಂಡ್ರೆ ನೀರು ಬಿಟ್ಕೊಂಡು ಚೆನ್ನಾಗಿ ಮೊದಲೇ ಬರುತ್ತೆ, ರೇಟ್ ಒಳ್ಳೆ ರೇಟ್ ಇರುತ್ತೆ. ಮಳೆಗಾಲಕ್ಕೆ ಮಾಡಿದ್ರೆ ಸೀಸನ್ ಬರುತ್ತೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಬೆಳೆ ಇರೋದ್ರಿಂದ ನಮಗೆ ರೇಟ್ ಸ್ವಲ್ಪ ಕಡಿಮೆ ಆಗೋದು. ಮೊದಲು ಮಾಡಿದ್ರೆ ರೇಟ್ ತುಂಬಾನೇ ಸಿಗೋದು, ಹಾಗಾಗಿ ತುಂಬಾ ಅದು ನಮಗೆ ಕಡಿಮೆ ಖರ್ಚಿನಲ್ಲಿ ಲೇಬರ್ ಇಲ್ದಂಗೆ ನಾವೇ ಓನ್ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಒಂದು ಒಳ್ಳೆ ಬೆಳೆಯನ್ನು ಅನ್ನಿಸ್ತು. ಅದನ್ನ ನಾವು ಯಾವ ವರ್ಷನೂ ಬಿಡ್ತಾ ಇಲ್ಲ. ಈಗ ಈಗ ಸೋರೆ ಹಾಕ್ಬೇಕು ಒಂದ್ ಜಮೀನ್ಗೆ ಅಂತ ಹೇಳಿದ್ರೆ ಭೂಮಿಯನ್ನೆಲ್ಲ ಹೇಗೆ ಸಿದ್ಧತೆ ಮಾಡ್ಕೊಳ್ತೀರಿ? 4-5 ಬೇಸಾಯ ಮಾಡ್ಕೊಂಡ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಒಂದು ಮಟ್ಟ ಮಾಡ್ಕೊಂಡ್ಬಿಟ್ಟು ಸಾರು ಹೊಡ್ಕೊಂಡ್ಬಿಟ್ಟು ಅದನ್ನ ಮಳೆ ಬಂದ ತಕ್ಷಣ ಬೀಜ ಹಾಕ್ಬಿಟ್ರೆ ಒಂದು ವಾರಕ್ಕೆ ಉಟ್ಕೊಳ್ಳುತ್ತೆ. ಆಗ ಒಂದ್ 15 ದಿನ ಬಿಟ್ಕೊಟ್ಟು ಒಂದಿಷ್ಟು ಗೊಬ್ಬರ ಹಾಕ್ಬಿಟ್ಟು ಅರ್ಥೆ ಹೊಡೆಸ್ಬಿಟ್ರೆ ಒಂದ್ ಸ್ಪ್ರೇ ಮಾಡ್ಬಿಟ್ರೆ ಅದ್ರಿಗೆ ಅದು ತನ್ನತ್ತೆ ತಾನು ಬೆಳ್ಕೊಂಡು ಮತ್ತೆ ಬೇಕಾದ್ರೆ ಮಧ್ಯದಲ್ಲಿ ಒಂದು ಒಂದು ಗೊಬ್ಬರ ಕೊಡ್ಬೋದಿತ್ತು, ಇಲ್ಲಾಂದ್ರೆ ಅದನ್ನ ನಡೆದ್ರೂ ನಡೆಯುತ್ತೆ, ಅಂದ್ರೆ ಚೆನ್ನಾಗಿ ಬರುತ್ತೆ. ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಏನ್ ಅಂತರ ಕೊಡ್ತೀರಿ? 5-5 ಅಥವಾ 6-6 ಅಥವಾ 4-4 ಭೂಮಿ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಒಳ್ಳೆ ಭೂಮಿ ಅಂತಂದ್ರೆ 6-6, ಸ್ವಲ್ಪ ಕಡಿಮೆ ಕಲ್ಲು ಭೂಮಿ ಅಂತಂದ್ರೆ 4-4 ಮಾಡಿಕೊಂಡು ಮಾಡ್ತೀವಿ ಸರ್. ಯಾವ ಸಂದರ್ಭದಲ್ಲಿ ಬಿತ್ತನೆ ಮಾಡುವಂತದ್ದು ಒಳ್ಳೇದು? ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಮಾಡ್ತಕ್ಕಂಥದ್ದು ಉತ್ತಮ ನೀರಾವರಿ ಇದ್ರೆ, ಇಲ್ಲ ಅಂತಂದ್ರೆ ಮಳೆ ಬಂದ ತಕ್ಷಣ ಮಾಡಿದ್ರೇನೆ ಒಳ್ಳೆ ಬೆಳೆ ಬರುತ್ತೆ. ಬಟ್ ರೇಟ್ ಅಲ್ಲಿ ವ್ಯತ್ಯಾಸ ಆಗುತ್ತೆ ಅಷ್ಟೇ, ಏಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಇರುತ್ತೆ ಮಳೆಗಾಲದ್ದು, ಹಾಗಾಗಿ ಅಲ್ಲಿ ರೇಟ್ ಸ್ವಲ್ಪ ಡೌನ್ ಆಗುತ್ತೆ. ಮುಂಚೆ ನಾವು ಮಾಡಿಬಿಟ್ಟು ನೀರಾವರಿಗೆ ಮುಂಚೆ ಬರುತ್ತೆ, ಒಂದು 1 ಮಂತ್ ಅಥವಾ 15 ಡೇಸ್ ಮುಂಚೆ ಬಂದಾಗ ವ್ಯಾಪಾರದವರು ಬರ್ತಾರೆ, ಮಾಲೆಲ್ಲೂ ಇರಲ್ವಲ್ಲ, ಹಾಗಾಗಿ ಅದನ್ನ ಹೆಚ್ಚುವರಿಯಾಗಿ ತಗೊಂಡೋಗ್ತಾರೆ. ಈ ಮೊದಲೇ ಹೇಳ್ದಂಗೆ ಸಾಮಾನ್ಯವಾಗಿ ಮೊದಲು ಮಳೆ ಬಿದ್ಮೇಲೆ ತಿಪ್ಪೆ ಮೇಲೆ ಹಾಕ್ತಾರೆ. ನಾವು ಕಾಣಂಗೆ ತಿಪ್ಪೆ ಮೇಲೆ ಬೆಳೆಯೋದು ಅದೇನೋ ಒಂದ್ ರೀತಿ ಕಾಮನ್, ಏನೋ ಒಂದ್ ಬೆಳೆ ಅನ್ನೋ, ಈಗ ಅದು ಮೇನ್ ಕ್ರಾಪ್ ಆಗಿದೆ. ಈಗಲೂ ಕೂಡ ತಿಪ್ಪೆ ನಲ್ಲಿ ಹಾಕೋದ್ರಿಂದ ಆ ಒಂದು ಸೀಸನ್ ಅಲ್ಲಿ ಎಲ್ಲಾರ್ಗೂ ಕೂಡ ಸಿಗುತ್ತೆ, ಬೇಡಿಕೆ ಕಡಿಮೆ ಇರುತ್ತೆ, ಎಲ್ಲಾರ್ಗೂ ಇರೋದ್ರಿಂದ ಬೇಡಿಕೆ ಕಡಿಮೆ ಇರುತ್ತೆ, ಅದಕ್ಕೆ ಬೆಲೆನೂ ಕೂಡ ಕಡಿಮೆ ಇರುತ್ತೆ. ನೀವು ಸ್ವಲ್ಪ ಅನ್ ಸೀಸನ್ ನೀವು ಹೇಳದಂಗೆ ಸ್ವಲ್ಪ ಮುಂಚಿತವಾಗಿ ಹಾಕ್ಬಿಟ್ರೆ, ಮಾರ್ಚ್ ತಿಂಗಳಲ್ಲಿ ಹಾಕಿದ್ರೆ ಅದೊಂದು 3 ತಿಂಗಳ ಒಳಗಡೆ ಬರುತ್ತೆ, ಒಳ್ಳೆ ಬೆಲೆ ಇರುತ್ತೆ. ಈಗ ಬಿತ್ತನೆ ಮಾಡಿದ ಮೇಲೆ ಏನೆಲ್ಲ ಕೆಲಸವನ್ನ ಮಾಡ್ಬೇಕು? ಅದಕ್ಕೆ ಬಿತ್ತನೆ ಮಾಡಿದ್ಮೇಲೆ ಇರುವೆಗಳು ಹೊಡೆದ ಹಾಗೆ ನೋಡ್ಕೊಂತಿರ್ಬೇಕು, ಹುಟ್ಟಿದ್ಮೇಲೆ ಅದಕ್ಕೆ ಗೊಬ್ಬರ ಹಾಕ್ಬೇಕು, ಅರ್ತೆ ಹೊಡಿಬೇಕು, ಕಳೆ ಕೀಳ್ತಕೋಬೇಕು, ನಂತರ ಗೊಬ್ಬರ ಕೊಟ್ಬಿಟ್ರೆ ಅದು ಗಿಡ ಅಳ್ಳು ಕಳುತ್ತೆ, ಆಮೇಲೆ ಇನ್ನೊಂದ್ ಟೈಮ್ ಗೊಬ್ಬರ ಕೊಟ್ರೆ ಕ್ಲೀನಾಗೆಲ್ಲ ಆಯ್ತು, ಅದರಲ್ಲಿ ಗಿಡ ಬೆಳೆದಂಗೆ ಆಗಾಗ್ಗೆ ಕೀಳ್ತಾ ಇದ್ರೆ ಸೊರೆ ಬಳ್ಳಿ ಎಲ್ಲ ಅಪ್ಕೊಳ್ಳುತ್ತೆ, ಒಳಗಡೆ ಕಾಯಿ ಬಿಟ್ಕೊಳ್ಳುತ್ತೆ. ಇರುವೆ ಹೊಡೆದಂಗ್ ನೋಡ್ಕೋಬೇಕು ಅಂತ ಹೇಳಿದ್ರಲ್ಲ, ಬೀಜ ಇದೆಯಲ್ಲ ಆ ಬೀಜನ ಕೆಮಿಕಲ್ ಕೊಡ್ತಾರೆ, ಅದನ್ನ ಮಿಕ್ಸ್ ಮಾಡಿ ಹಾಕಿದ್ರು ಕೂಡ ನಮ್ದು ಯಾವ ಟೈಮಲ್ಲೂ ಬೀಜ ವೇಸ್ಟ್ ಆಗಿಲ್ಲ. ಕೆಲವರೆಲ್ಲ ಹೋಯ್ತು ಹೋಯ್ತು ಅಂತಾರೆ, ನಂದೇನು ಆಗಿಲ್ಲ. ಅವ್ರೇನೋ ಒಂದು ಪೌಡರ್ ಕೊಟ್ಟಿದ್ರು ಅದನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೇಕಾದ್ರೆ ಹಾಕ್ತಿದ್ದೆ, ಹಾಗಾಗಿ ನನಗೆ ಯಾವಾಗಲೂ ಪ್ರಾಬ್ಲಮ್ ಆಗಲಿಲ್ಲ, ಹಾಗಾಗಿ ಚೆನ್ನಾಗಿ ಹುಟ್ಟು ಬರೋದು. ಅಂತ ಸ್ವಲ್ಪ ಅದು ಸಿಹಿ ಇರುತ್ತೆ, ಹಂಗಾಗಿ ಇರುವೆ ಕಾಮನ್ ಆಗಿ ಹತ್ಕೊಳ್ಳುತ್ತೆ. ಹತ್ಕೊಳ್ಳುತ್ತೆ. 2 ಸಾರಿ ಗೊಬ್ಬರ ಕೊಡಬೇಕು ಅಂತ ಹೇಳಿದ್ರಲ್ಲ, ಏನೇನು ಗೊಬ್ಬರ ಕೊಡ್ತೀರಿ? ನನ್ನ ಅನುಭವದ ಪ್ರಕಾರ ಗಿಡ ಬೆಳವಣಿಗೆ ಆಗೋದಕ್ಕೆ ಯೂರಿಯಾ ಕೊಡ್ತಾ ಇದ್ದೆ. ಫಸ್ಟ್ ಟೈಮ್ ಗಿಡ ಬೆಳವಣಿಗೆ ಆಯ್ತು, ಇನ್ನೇನು ಹೂ ಬಿಡುತ್ತೆ ಅನ್ನೋ ಟೈಮ್ನಲ್ಲಿ 20-20 ಗೊಬ್ಬರನ ಕೊಡ್ತಾ ಇದ್ದೆ. ಈಗ ಮೊದಲು ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಿಗೆ ಗೊಬ್ಬರ ಏನಾದ್ರು ಕೊಡ್ತೀರಾ? ಇಲ್ಲ ಸರ್, ಇಲ್ಲ, ಅದಕ್ಕೇನು ಬೇಕಾಗಲ್ಲ, ಯಾಕೆಂದ್ರೆ ಅಂತ ಇದು ಇದೇನಲ್ಲ, ಕಾಮನ್ ಆಗಿ ಹುಟ್ಟುಕೊಳ್ಳುತ್ತೆ, ಬೇಕಾಗಲ್ಲ, ಕೊಟ್ಟಿಗೆ ಗೊಬ್ಬರ ಬೇಕಾಗಲ್ಲ. ಅಂದ್ರೆ ಬಳ್ಳಿ ಅಬ್ಬಳಿನ ಉದ್ದೇಶದಿಂದ ನಾನು ಯೂರಿಯಾ ಕೊಡ್ತಾ ಇದ್ದೆ, ಅದು ಯೂರಿಯಾ ಕೊಟ್ಟರೆ ಚೆನ್ನಾಗಿ ಬಳ್ಳಿ ಅಪ್ಕೊಳ್ಳೋದು, ಆಮೇಲೆ ಇನ್ನೇನು ಹೂ ಆಗುತ್ತೆ ಅನ್ನೋ ಟೈಮಲ್ಲಿ, ಕಾಯಿ ಆಗುತ್ತೆ ಅನ್ನೋ ಟೈಮಲ್ಲಿ ಸ್ವಲ್ಪ 20-20 ಗೊಬ್ಬರನ ಕೊಡ್ತಾ ಇದ್ರೆ ಅಷ್ಟೇ. ನೀರು ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರಿ? ನೀರು ವಾರಕ್ಕೆ ಒಂದ್ಸರಿ ಕೊಡ್ಬೇಕಾಗತ್ತೆ. ನಾವು ನೀರಾವರಿ ಹೋದ ವರ್ಷ ಮಾಡಿದಷ್ಟು ಬಿಟ್ರೆ ಇಲ್ಲಿವರೆಗೂ ನೀರಾವರಿ ಮಾಡಿರ್ಲಿಲ್ಲ, ಬಾವಿ ಇರಲಿಲ್ಲ. ಹೋದ ವರ್ಷ ಬಾವಿ ಮಾಡಿದ್ರಿಂದ ನಾನು ಒಂದ್ ಬೆಳಗ್ಗೆ ನೀರು ಕೊಟ್ಕೊಂಡಿದ್ದೆ, ಈ ವರ್ಷ ನಾನು ಈಗ ತಕ್ಷಣ ಮಾರ್ಚ್ ಎಂಡ್ಗೆ ಹಾಕೋಣ ಅಂತ ಇದ್ದೀನಿ. ಹಾಯ್ ನೀರು ಹಾಕ್ತೀರಾ ಅಥವಾ ಅದಕ್ಕೇನಾದ್ರು ಡ್ರಿಪ್ ಅಥವಾ ಏನಿಲ್ಲ, ನೀರು ಸಾಲಲ್ಲಿ ನೀರು ಬಿಟ್ಕೊಂತೀವಿ. ಸಾಲಲ್ಲಿ ಬಿಟ್ಬಿಟ್ರೆ ಸಾಕು? ಬಿಟ್ರೆ ಸಾಕು, ವಾರಕ್ಕೊಂದ್ಸರಿ ಬಿಟ್ರೆ ಸಾಕು? ವಾರಕ್ಕೊಂದಿನ ಬಿಟ್ರೆ ಸಾಕು. ಅದು ಪ್ರತಿ ಇದರಲ್ಲೂ ಕೂಡ ಬಿಡ್ಬೇಕು ಅಂತ ಏನಿಲ್ಲ, ಆ ಸಾಲ ಪಕ್ಕದಲ್ಲಿ ಒಂದೊಂದು ಗೆರೆ ಹೊಡ್ಕೊಂಡ್ಬಿಟ್ರೆ ಅಷ್ಟಕ್ಕೆ ಮಾತ್ರ ನೀರು ಕೊಟ್ಟರೆ ಸಾಕು. ಸಮೃದ್ಧಿ ನೀರು ಬೇಕಾಗಿಲ್ಲ, ಅದಕ್ಕೆ ಬೇಕಾಗಿರೋದು ಬೇರಿಗೆ ಸಾಕಷ್ಟು ನೀರಿದ್ರೆ ಸಾಕು. ಅತಿ ನೀರನ್ನು ಕೊಟ್ಟರೆ ಅದು ಗಿಡ ಡೆವಲಪ್ ಆಗಲ್ಲ, ಹಾಗಾಗಿ ಈಗ ಇದ್ರ ಪಕ್ಕದಲ್ಲಿ ಒಂದು ಗೆರೆ ಹೊಡ್ಕೊಂಡು ಅದಕ್ಕೆ ಒಂದು ಸಾಲಲ್ಲಿ ನೀರು ಬಿಡ್ತಾ ಇತ್ತು. ಸ್ವಲ್ಪ ತೇವಾಂಶ ಇದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಸಾಕು ಸಾಕು, ಹೌದು ಸರ್. ಇವತ್ತು ಯಾವುದೇ ಬೆಳೆ ಆಗ್ಲಿ ಅದಕ್ಕೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ಕಳೆ ಬರೋಂಥದ್ದು, ವಿಪರೀತವಾಗಿ ಕಳೆ ಬಂದ್ಬಿಡುತ್ತೆ. ಈ ಸೋರೆನಲ್ಲಿ ಹೆಂಗೆ? ಈಗ ಸೋರೆನಲ್ಲಿ ಕಳೆ ಬರುತ್ತೆ ಸರ್, ಅದು ಬಂದ್ರು ಕೂಡ ಗಿಡ ಡೆವಲಪ್ ಆಗೋವರೆಗೆ ನಾವು ನೋಡ್ಕೊಂಡ್ಬಿಟ್ರೆ, ಗಿಡ ಡೆವಲಪ್ ಆದ್ಮೇಲೆ ಬಂದ್ರು ಕೂಡ ಅದಕ್ಕೇನು ಅದು ಅಡ್ಡಿ ಮಾಡಲ್ಲ. ಏನಪ್ಪಾ ಅಂದ್ರೆ ನಮ್ಮ ಒಂದು ಇದಕ್ಕೆ ಚೆನ್ನಾಗಿ ಕಾಣ್ಬೇಕು ಅನ್ನೋದಕ್ಕೆ ಗಿಡ ಆಗಾಗಿ ಕೇಳ್ತಾ ಇರ್ತೀವಿ. ನೀವು ಸಾಮಾನ್ಯವಾಗಿ ಯಾವಾಗ್ಲೂ ಬೇಸಿಗೆನಲ್ಲೇ ಹಾಕ್ಬಿಡ್ತೀರಿ? ಇಲ್ಲ, ಮಳೆಗಾಲಕ್ಕೆ ಹಾಕೋದು ನಾವು ಹೆಚ್ಚಿಗೆ, ಹೋದ ಸರಿ ಮಾತ್ರ ಬೇಸಿಗೆನಲ್ಲಿ ಹಾಕಿದ್ದೆ, ಈ ವರ್ಷ ಬೇಸಿಗೆನಲ್ಲಿ ಹಾಕ್ತೀನಿ. ಇಲ್ಲಿವರೆಗೂ ನಮ್ಗೆ ನೀರು ಇರಲಿಲ್ಲ, ಮಳೆಗಾಲದಲ್ಲೇ ಹಾಕ್ತಾ ಇದ್ದು. ಇನ್ನು ಈ ಗೊಬ್ಬರ ಹಾಕೋದು ನೀರು ಬಿಡೋದು ಬಿಟ್ಟು ಬೇರೆ ಇನ್ನೇನು ಕೆಲಸ ಇರೋದಿಲ್ಲ? ಅದಕ್ಕೆ ಸ್ಪ್ರೇ ಮಾಡ್ತೀವಿ, ಯಾವ್ದೋ ಕಾಮನ್ ಔಷಧಿ, ಒಂದು ಯಾವ್ದೋ ಒಂದು ಹುಳು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ನಿಂತ ನಿರ್ದಿಷ್ಟವಾಗಿರ್ತಕ್ಕಂತ ಔಷಧಿ ಬೇಕು ಅನ್ನೋ ಏನಿಲ್ಲ, ಏನಿಲ್ಲ, ಕಾಮನ್ ಒಂದು ಚಕ್ಕದು ತಗೊಂಡ್ಬಿಟ್ಟು ಸ್ಪ್ರೇ ಮಾಡ್ತಾ ಇತ್ತು. ಈ ಕೃಷಿ ಕಾರ್ಮಿಕರನ್ನ ಕರಿಬೇಕು, ಕಳೆ ತೆಗಿಬೇಕು, ಇನ್ನೇನೋ ಬಳ್ಳಿ ಎತ್ತಬೇಕು, ಆ ತರದಲ್ಲೇ ಯಾವ ಕೆಲಸನೂ ಇಲ್ಲ ಸರ್. ಕಂಡು ಕಂಡದ ಗಿಡನ ಹಾಗಾಗಿ ಕಿತ್ಕೊಂತಿದ್ದೆ, ಯಾಕೆಂದ್ರೆ ನಮ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಓಡಾಡಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟು ಮಾಡ್ಕೊಂತಿದ್ದು. ಬಟ್ ಇನ್ನೇನು ನಾವು ಅದಕ್ಕೆ ಬಿತ್ತನೆ ಮಾಡಕ್ಕೆ ಜನ ಬೇಕಾಗ್ತಾರ? ಇಲ್ಲ ಸರ್, ನಾನೇ ಅಷ್ಟು, ನಾನು ಹೆಚ್ಚು ಕಮ್ಮಿ ಹೋದ ವರ್ಷ ಒಂದು 20 ಪ್ಯಾಕೆಟ್ ಹಾಕಿದ್ದೆ, ಒಬ್ಬನೇ ಹಾಕೊಂಡಿದ್ದೆ. ನೀವೊಬ್ಬರೇ ಹಾಕೊಂಡ್ರೆ ಹಾಕೊಂಡಿದ್ದೆ. ಏನ್ ಜನ ಅದಕ್ಕೂ ಏನ್ ಬೇಕಾಗುತ್ತೆ ಸರ್, ಹಾಗಾದ್ರೆ ಜನಗಳ ಅಗತ್ಯನೇ ಇಲ್ಲ. ಅಗತ್ಯ ಇಲ್ಲ, ಬಟ್ ಕೊನೆಗೆ ಕಟಾವ್ ಮಾಡ್ತೀವಲ್ಲ ಸರ್ ಕಾಯಿನ, ಅವಾಗ ಒಂದ್ ಸ್ವಲ್ಪ ಬೇಕಾಗುತ್ತೆ. ಕಟಾವ್ ಏನ್ ನೀವೇ ಮಾಡ್ಕೊಡ್ಸ್ಬೇಕು ಇಲ್ಲ ಬೇರೆ ಬರ್ತಾರೆ ಸರ್, ಬಂದ್ಬಿಟ್ಟು ಮಾಲ್ ನೋಡ್ತಾರೆ, ಮಾಲ್ ನೋಡು ಆಯ್ತು ಕುಯ್ಯಪ್ಪ ಈ ರೇಟ್ ಇದೆ ಅಂತ ಕುಯ್ದ್ಬಿಟ್ಟು ನಾವು ಟ್ರ್ಯಾಕ್ಟರ್ ತಂದ್ಬಿಟ್ಟು ಒಂದ್ ಬಳಿ ಡಂಪ್ ಮಾಡ್ತೀವಿ, ಅಲ್ಲಿ ಬಂದ್ಬಿಟ್ಟು ಅವ್ರು ತುಂಬಿಕೊಂಡು ಹೋಗ್ತಾರೆ. ಈಗ ನೀವೇ ಕುಯ್ ಕೊಡ್ಬೇಕು? ನಾವೇ ಕುಯ್ ಕೊಡ್ಬೇಕು ಸರ್. ಅಂದ್ರೆ ಕೆಲವು ಟೈಮ್ ಅವರೇ ಕುಯ್ಕೊಂತಾರೆ, ರೇಟ್ ಕಡಿಮೆ ಮಾಡ್ಕೊಂತಾರೆ. ಸಾಮಾನ್ಯವಾಗಿ ಎಷ್ಟು ಕೆಜಿ ಬರ್ತವೆ ಒಂದೊಂದು ಸೋರೆಕಾಯಿ? 10-12 ಕೆಜಿ ಬರ್ತದೆ ಸರ್. ದೊಡ್ಡದೇ ಬರ್ತದೆ ಸರ್. ಅದರಲ್ಲೂ ಕೂಡ ಹೋದ ವರ್ಷ ಒಂದು ಒಳ್ಳೆ ತಳಿ ಪ್ರಕಾಶ್ ಅಂತ ಹೇಳ್ಬಿಟ್ಟು ಒಂದು ತಳಿ ಕೊಟ್ಟಿದ್ರು ಸರ್, ಅದು ಹೆಚ್ಚು ಕಮ್ಮಿ 13-14 ಕೆಜಿ ಬಂದಿತ್ತು ಒಂದು. ತುಂಬಾ ಒಳ್ಳೆ ಇಳುವರಿ ಬರುತ್ತೆ. ಇಳುವರಿ ಬರುತ್ತೆ ಸರ್. ಎಂತ ಮಣ್ಣು ಸೂಕ್ತ ಅಂತೀರ ಅದಕ್ಕೆ? ಸೂಕ್ತ ಅದಕ್ಕೆ ಆದಷ್ಟು ಕೂಡ ಕೆಂಪ್ ಮಣ್ಣು ಮತ್ತೆ ಕಪ್ ಮಣ್ಣು ಸೂಕ್ತ. ಕಲ್ಲಲ್ಲೂ ಬರುತ್ತೆ, ಕಲ್ಲಲ್ಲೂ ಬರುತ್ತೆ ಬರುತ್ತೆ. ಕೆಂಪ್ ಮಣ್ಣು ಕಪ್ ಮಣ್ಣಲ್ಲೂ ಎರಡರಲ್ಲೂ ಕೂಡ ಓವರ ಬೆಳೆ ಬರುತ್ತೆ. ಕಲ್ಲಲ್ಲೂ ಸ್ವಲ್ಪ ಬರುತ್ತೆ, ಬಟ್ ಸೈಜ್ ಕಡಿಮೆ ಆಗುತ್ತೆ ಅಷ್ಟೇ. ಸಾಮಾನ್ಯವಾಗಿ ಒಂದೊಂದು ಬಳ್ಳಿನಲ್ಲಿ ಎಷ್ಟೆಷ್ಟು ಕಾಯಿ ಬಿಡುತ್ತೆ? ಸುಮಾರು ಹೆಚ್ಚು ಕಮ್ಮಿ ನಾವು ಬೆಳೆದಂಗೆಲ್ಲ ಇದೆ ಸರ್, 10-15 ಕಾಯಿನವರೆಗೂ ಬರುತ್ತೆ ಸರ್ ಒಂದ್ ಬಳ್ಳಿನಲ್ಲಿ. 3 ತಿಂಗಳಲ್ಲಿ ಕಟಾವಿಗೆ ಬಂದ್ಬಿಡುತ್ತೆ? 3 ತಿಂಗಳಿಗೆ ಬಂದ್ಬಿಡುತ್ತೆ ಸರ್. 3 ತಿಂಗಳಿಗೆ ಬರುತ್ತೆ ಸರ್. ಅವರೇ ಬಂದು ಅದನ್ನ ತುಂಬಿಕೊಂಡು ಹೋಗ್ತಾರೆ. ನೀವೇನದು ತಗೊಂಡು ಹೋಗ್ಬೇಕು ಮಾರ್ಕೆಟ್ಗೆ ಹೋಗ್ಬೇಕು ಅನ್ನೋ ತರದೇನಿಲ್ಲ. ಇಲ್ಲ ಇಲ್ಲ ಇಲ್ಲ, ಅವರೇ ಬಂದ್ಬಿಟ್ಟು ನೋಡ್ತಾರೆ ಜಮೀನಲ್ಲಿ, ಒಂದಿದೆ ಕುಯ್ರಿ ಅಂತ ಹೇಳ್ತಾರೆ, ಕುಯ್ದ್ಬಿಟ್ಟು ಒಂದ್ ಬಳಿ ಡಂಪ್ ಮಾಡಿದ್ರೆ ಅವ್ರು ಲಾರಿ ತಗೊಂಡ್ಬಂದು ತುಂಬಿಕೊಂಡು ಅವೇ ಬಿಡ್ಜಿಗೆ ಹೋಗ್ಬಿಟ್ಟು ತೂಕ ಮಾಡಿ ನಮ್ಗೆ ವ್ಯವಸ್ಥೆ ಮಾಡ್ತಾರೆ. ದುಡ್ಡೆಲ್ಲ ಅವಾಗಲೇ ಕೊಡ್ತಾರೆ? ಕೊಡ್ತಾರೆ, ಅಥವಾ ಕೆಲವು ಟೈಮ್ ಕೂಡ ನಂದಿನ್ನು ಸ್ವಲ್ಪ ಬಂದಿಲ್ಲ, ಅವ್ನು ನನ್ನ ಸ್ಟೂಡೆಂಟ್ ಏನೇ ತಗೊಂಡೋಗಿದ್ದಾನೆ, ಅಯ್ಯೋ ಹೋದ ವರ್ಷ ಎಲ್ಲ ಕೋಳಾಡಿ ಸ್ವಲ್ಪ ಕೊಟ್ಟ ಸದ್ಯ. ಅಂದ್ರೆ ಸ್ವಲ್ಪ ನಂಬಿಕೆ ಇರೋ ಅಂತರಿಗೆ ಕೊಟ್ಟು ಕೆಲವರು ಆ ಟೈಮ್ ಸ್ಪಾಟ್ ಅಲ್ಲಿ ಕೊಟ್ಟು ಹೋಗ್ತಾರೆ. ನನಗೆ ಅವ್ನು ಹಬ್ಬ ಮಾಡಿದ ಅಷ್ಟೇ ಬಿಟ್ಟು ಬಾಕಿ ಅವರೆಲ್ಲ ದುಡ್ಡು ಕೊಟ್ಟಿದ್ರು. ಒಳ್ಳೆ ಬೆಲೆ ಸಿಗುತ್ತೆ? ಒಳ್ಳೆ ಬೆಲೆ ಸಿಗುತ್ತೆ ಸರ್. ಮತ್ತೆ ಕೆಲಸನೂ ಕೂಡ ಕಡಿಮೆ? ಈ ಕಡಿಮೆ ಸರ್. ಎಷ್ಟು ಖರ್ಚಾಗುತ್ತೆ ಒಂದ್ ಎಕರೆನಲ್ಲಿ ಹಾಕ್ಬೇಕು? ಒಂದ್ ಎಕರೆಗೆ 6 ಪ್ಯಾಕೆಟ್ ಬೀಜ ಬೇಕು ಸರ್. 500 ಚಿಲ್ಲರೆ ಇರುತ್ತೆ, ಅಷ್ಟು ತಗೊಂಬಂದ್ರೆ ಮತ್ತೆ ಒಂದ್ 100-120 ರೂಪಾಯಿ ಒಂದು ಇದು ಪೌಡ್ರ್ ಕೊಡ್ತಾನೆ, ಅಷ್ಟು ತಗೊಂಬಂದ್ರೆ ಹಾಕೋದಷ್ಟೇನೆ. ಎಕರೆಗೆ 1-2 ಚೀಲ ಯೂರಿಯಾ ಫಸ್ಟ್ ಕೊಡ್ಬೇಕು, ಆಮೇಲೆ 1-2 ಚೀಲ ಇದನ್ನ ಕೊಡ್ಬೇಕು, ಯಾವ್ದು 20-20 ಅಥವಾ ಯಾವ್ದೋ ಒಂದು ಸ್ಪ್ರೇ ಅಷ್ಟೇನೆ ಸರ್. ಸಾಮಾನ್ಯವಾಗಿ ಎಷ್ಟು ಎಕರೆಗೆ ಹಾಕ್ತೀರ ನೀವು? ನಾವು ಹೆಚ್ಚು ಕಮ್ಮಿ ಒಂದು 3-4 ಎಕರೆಗೆ ಹಾಕ್ತೀವಿ ಸರ್. 4 ಎಕರೆ ಹಾಕ್ತೀರ? ಹೋದ ವರ್ಷ 4 ಎಕರೆಗೆ ಹಾಕಿದ್ರು. 1 ಎಕರೆಗೆ ಹಾಕೊಂಡ್ರೆ 4 ಟನ್ ಬರುತ್ತೆ? ಜಾಸ್ತಿ ಬರುತ್ತೆ ಸರ್. ಒಳ್ಳೆ ಬೆಳೆ ಬಂತು ಒಂದು 15 ಟನ್ ಬರುತ್ತೆ ಸರ್. 18 ಟನ್ವರೆಗೂ ಬರುತ್ತೆ. ನೀವು 4 ಎಕರೆಗೆ 16 ಟನ್ ಅಂತ ಅಂತ ಅಂದ್ರಲ್ಲ, ಎಕರೆಗೆ 16 ಟನ್? ಎಕರೆಗೆ 16 ಟನ್ ಸರ್ ಬರುತ್ತೆ, ಬಟ್ ಹೋದ ವರ್ಷ ಮಳೆ ಜಾಸ್ತಿ ಆಯ್ತು ಸರ್, ಆಗ ಇಳುವರಿ ಕಡಿಮೆ ಆಯ್ತು. ನಮ್ದು ಅಷ್ಟು ಬರಲಿಲ್ಲ, ಒಟ್ ಟೋಟಲಿ ಒಂದು 12-13 ಟನ್ ಆಯ್ತು ಸರ್. ಈ ಕಟಾವೆಲ್ಲ ಆದ್ಮೇಲೆ ಬಳ್ಳಿ ಎಲ್ಲ ಉಳಿದಿರುತ್ತಲ್ಲ, ಏನ್ ಮಾಡ್ತೀರಾ ಅದನ್ನ? ರೋಟರಿ ಹೊಡಿಸ್ಬಿಡ್ತೀವಿ ಸರ್. ರೋಟರಿ ಹೊಡಿಸಿದ್ರೆ ಎಲ್ಲ ಕಲಿಸ್ಕೊಳ್ಳುತ್ತೆ, ತಕ್ಷಣ ಮತ್ತೆ ನಾವು ಮತ್ತೆ ಬೇರೆ ಬೆಳೆ ಮಾಡ್ತೀವಿ. ಅಲ್ಲೇ ಮಣ್ಣಿಗೆ ಸೇರಿಸ್ಬಿಡ್ತೀರಾ? ಮಣ್ಣಿಗೆ ಸೇರಿಸ್ಬಿಡ್ತೀವಿ ಸರ್. ಆನಂತರ ಏನ್ ಬೆಳೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ? ಜೋಳ ಮಾಡ್ಬೋದು, ಅಲಸಂದಿ ಮಾಡ್ಬೋದು, ಮತ್ ಸೋರೆ ಮಾಡಿದ್ರು ಮಾಡ್ಬೋದು. ನಾವು ಹೆಚ್ಚಿಗೆನೆ ಜೋಳನೆ ಮಾಡೋದು ಸರ್. ನಾವು ಜೋಳ ಎಷ್ಟು ಎಕರೆಗೆ ಹಾಕತ್ತೀರ ಮೇಷ್ಟ್ರೆ? ಸೇಮ್ ಅದೇನಿರುತ್ತೋ ಅಷ್ಟಕ್ಕೂ ಜೋಳನೆ ಹಾಕದ್ ನಾವು, ಅಷ್ಟಕ್ಕೂ ಕೂಡ ಜೋಳ ಹಾಕ್ಬಿಡ್ತೀನಿ. ಅದರಲ್ಲೂ ಕೂಡ ಇತ್ತೀಚೆಗೆ ಹಿಂದೆ ಎಲ್ಲ ಸೂರ್ಯಕಾಂತಿ ಹತ್ತಿ ಎಲ್ಲ ಬೆಳೆಯವು, ಈಗ ಅವನ್ನೆಲ್ಲ ಲೇಬರ್ ಪ್ರಾಬ್ಲಮ್ ಬಿಟ್ಬಿಟ್ಟು ಮೇನ್ ಈಗ ಸೋರೆ ಕೋಲ ಇದಕ್ಕೆಲ್ಲ ಜೋಳನೆ. ಜೋಳ ಬಿಡ್ಸಕ್ಕೋಸ್ಕರ ಮಾಡ್ತೀರಾ ಅಥವಾ ಮೇವಿ ಕೊಡ್ತೀರಾ? ಹೆಂಗೆ? ಮೇವಿ ಕೊಡಲ್ಲ, ನಾವು ಜೋಳಕ್ಕೆ ಕೊಡ್ತೀವಿ, ಜೋಳ ಕೊಡ್ತೀವಿ. ಏನ್ ಬೆಲೆ ಇದೆ ಜೋಳಕ್ಕೆ ಈ ವರ್ಷ? ಜೋಳಕ್ಕೆಲ್ಲ 2,300-400 ಇದೆ ಸರ್. ಲಾಭದಾಯಕ ಅಂತೀರಾ? ಲಾಭದಾಯಕ ಅಷ್ಟಿದ್ರೆ. ಹೋದ ವರ್ಷ ನನಗೆ 2,700 ರೂಪಾಯಿ ಸಿಕ್ಕಿತ್ತು. ಓಹೋ, ಆಚೆ ವರ್ಷ ಒಂದು 60 ಕ್ವಿಂಟಲ್ ಆಯ್ತು. 60 ಕ್ವಿಂಟಲ್ ಆಗಿತ್ತು ಆಚೆ ವರ್ಷ. ವರ್ಷ ವರ್ಷ ಜೋಳನೇ ಹಾಕ್ತೀವಿ, ಜೋಳನೇ ಹಾಕ್ತೀವಿ ಸರ್. ಈಗ ತೋಟಗಾರಿಕೆ ಬೆಳೆಗಳು ಏನೇನು ಮಾಡಿದಿರಿ? ತೋಟಗಾರಿಕೆ ಬೆಳೆ ತೆಂಗಿದೆ, ಅಡಿಕೆ ಹೋಯ್ತು, ಈಗ ಅಡಿಕೆ ಮಾಡಬೇಕು. ಆಮೇಲೆ ಮಾವಿತ್ತು, ಮಾವು ಎಲ್ಲ ಹೊರಟೋದು ಎಲ್ಲ. ಮಳೆ ಇಲ್ಲದೆ ತೆಂಗು ಹೋಯ್ತು, ಏನೋ ಅಲ್ಪ ಸ್ವಲ್ಪ ಇದೆ ಸರ್. ತೆಂಗು ಎಷ್ಟು ಹಾಕಿದಿರಿ? ತೆಂಗೊಂದು 120 ಗಿಡ ಆಯ್ತು ಸರ್, ಎಲ್ಲ ಹೊರಟೋಗ್ಬಿಡ್ತು. ಈ ಅಡಿಕೆ ಒಳಗೆಲ್ಲ ಮಾಡಿದ ಎಲ್ಲ ಪೂರ್ಣ ನೀರಿಲ್ದಿರ ಹೊರಟೋಗ್ಬಿಡ್ತು. ಈಗೊಂದು 50-60 ಗಿಡ ಇದೆ ಸರ್. 60 ಗಿಡ ಇದೆ ಈಗ. ಎಲ್ಲ ಫಸಲು ಕೊಡ್ತಾ ಇದೆಯಾ? ಇಲ್ಲ, ಸಾಧಾರಣ ಫಸಲು ಸರ್, ಮಳೆಗಾಲ ಕಡಿಮೆ, ನೀರಾವರಿ ಇಲ್ಲ. ಕಳೆದ ವರ್ಷ ನೀರಾವರಿ ಮಾಡ್ಕೊಂಡೆ ಅಂತ ಹೇಳಿದ್ರಲ್ಲ, ಎಷ್ಟು ಖರ್ಚಾಯ್ತು ಅದಕ್ಕೆ? ಬಾವಿಗೊಂದ 1.5 ಲಕ್ಷ ಆಯ್ತು ಸರ್. ಅಲ್ಲಿಂದ ಒಂದು ಮೋಟರ್ ಅದು ಇದು ಅಂತ ಒಂದು 25,000 ಆಯ್ತು ಸರ್. ಮೋಟರ್ ಇತ್ತು ಹಳೆದೇನೆ, ಅದನ್ನ ಇಳಿಸಿದೀನಿ. ಅದಕ್ಕೆ ಎಕ್ಸಸ್ ಆಗಿ ಪೈಪ್ ಕೇಬಲ್ ಅದನ್ನೆಲ್ಲ ಒಂದು 25,000 ಆಯ್ತು. ಒಟ್ಟಿಗೊಂದು 1.75 ಆದಂಗಾಯ್ತು. ನೀರು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರ್ತಾ ಇದೆ ಸರ್. ಎಷ್ಟು ಇಂಚ್ ನೀರು ಬರುತ್ತೆ? ಪೈಪ್ ತುಂಬಾ ಫುಲ್ ಪ್ರೆಜರ್ ಬರ್ತಾ ಇದೆ, ತುಂಬಾ ಸಾಕು ನೀರು, ಒಳ್ಳೆ ನೀರು ಬರ್ತಾ ಇದೆ. ಅಂದ್ರೆ ಹಳೆ ಮೋಟರ್ನೇ ಬಿಟ್ಟಿದೀವಿ, ಹೊಸ ಮೋಟರ್ ಬಿಟ್ಟರೆ ಸ್ವಲ್ಪ ಆಳಕ್ಕೆ ಇನ್ನೂ ಎಕ್ಸಸ್ ಬರುತ್ತೆ. ನಾ ಈ ಹಳೆ ಮೋಟರ್ ಅಂತಂದ್ರೆ ಸುಮಾರು ಹೆಚ್ಚು ಕಮ್ಮಿ 15 ವರ್ಷದ ಮೋಟರ್ ಅದು, ನಾನು ಅದನ್ನೇ ನೋಡೋಣ ಅಂತ ಬಿಟ್ಟೆ. ಸದ್ಯಕ್ಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಎಷ್ಟು ಅಡಿ ಕೊರಿಸಿದ್ರಿ? ಕೊರಲಿಲ್ಲ ಸರ್, 620-630 ಅವನು ಏನೇ ಮಾಡಿರೋ ಕೊರಲೇ ಇಲ್ಲ, ನನಗೆ ಕೊರೆಯಕ್ ಆಗದೇ ಇಲ್ಲ ಅಂತಂದ. ಅಂದ್ರೆ ನೀರು ಜಾಸ್ತಿ ಬಂತು ಅಂತ? ಜಾಸ್ತಿ ಚೆನ್ನಾಗಿದೆ ಸರ್. ಅವ್ನ್ ನೀರ್ ಬಂತು ಅಂತಲೇ ಕೊರೆಯಲ್ಲ ಅಂದ, ಸ್ವಲ್ಪ ಒಂದ್ 2 ಲೆಂತ್ ಜಗಳ ಮಾಡಿ ಕೊರಿಸಿದ್ದಾಯ್ತು. ಶುಂಠಿನ ಬೆಳ್ಕತ್ತೀರ? ಶುಂಠಿ ಸ್ವಲ್ಪ ಹಾಕಿದೀವಿ ಸರ್, ಬೆಳೀತಾ ಇದ್ದು. ಅದೇ ಲೇಬರ್ ಇಲ್ದಲೆ ನೀರ್ ಇಲ್ದಲೆ ಸುಮ್ನೆ ಬಿಟ್ಟಿದ್ದು. ಈ ವರ್ಷ ಸ್ವಲ್ಪ ಹಾಕಿದೀನಿ ಸರ್. ಎಷ್ಟು ಎಕರೆಗೆ ಹಾಕಿದ್ರಿ? ಒಂದ್ ಸ್ವಲ್ಪ ಸರ್, ಒಂದ್ ಅರ್ಧ ಎಕರೆ ಹಾಕಿದ್ರಿ. ಕೊಟ್ರ ಈ ಸರ್? ಇದು ಇಲ್ಲ ಸರ್, ಕಿತ್ತಿಲ್ಲ. ಕಿತ್ತಿಲ್ಲ, ಬೆಲೆ ಇಲ್ಲ? ಬೆಲೆ ಇಲ್ಲ ಸರ್, 1300 ಅಂತ ಸರ್. ಕಳೆದ ವರ್ಷ ಕೂಡ ಹಾಕಿದ್ರೆ? ಕಳೆದ ವರ್ಷ ಹಾಕಿರ್ಲಿಲ್ಲ ಸರ್, ನೀರ್ ಇರ್ಲಿಲ್ವಲ್ಲ ಸರ್. ಕಳೆದ ವರ್ಷ ಹಾಕ್ಲಿಲ್ಲ, ಈಗ ಈ ವರ್ಷ ಹಾಕಿದ್ರಿ, ಈ ಬೆಲೆ ಇಲ್ಲ, ಹಂಗಾಗಿ ಕೊಟ್ಟಿಲ್ಲ. ಚೆನ್ನಾಗಿದ್ರೆ ಅದನ್ನ ಬೀಜಕ್ಕೆ ಬಳಸ್ಕೋಬಹುದಲ್ವಾ? ನೋಡೋಣ, ಅದಕ್ಕೆ ಸುಮ್ನೆ ಬಿಟ್ಕೊಂಡಿದ್ದೀನಿ ಸರ್, ಅದೇನು ಮಾಡಿಲ್ಲ. ಬೀಜದ್ದು ಕೂಡ ರೇಟ್ ಕಡಿಮೆ ಆಗಿದೆ ಅಂತ? 2000 ಒಳಗಡೆ ಸರ್, ಅದನ್ನು 1800. 1800 ಕಡಿಮೆ ಆಗಿದೆ ರೇಟ್ ಸರ್. ಹೋದ ವರ್ಷ ನಾವು 6300 ರೂಪಾಯಿ ಕೊಂಡಾಕಿದ್ದು ಬೀಜನ. ಮನೆಗೆ ಬೇಕಾದಂತ ಕಾಳು ಕಡ್ಡಿ ಎಲ್ಲ ಬೆಳ್ಕತ್ತಾರೆ? ನೀವೇ ತೊಗರಿ ಬೆಳಿತೀವಿ ಸರ್. ಅವ್ರೇ ಹಾಕ್ಬೇಕಿತ್ತು, ಹಾಕ್ಲಿಲ್ಲ ಸರಿ, ಮಳೆ ಸರಿಯಾಗಿ ಆಗ್ಲಿಲ್ಲ, ಎಲ್ಲ ಬೆಳ್ಕೊಂತೀವಿ ಸರ್. ಮನೆಗೆ ಆಗೋಷ್ಟು ಕಾಳುಗಳು ಒಂದ್ ವರ್ಷಕ್ಕೆ ಆಗುತ್ತೆ. ರಾಗಿ ಬೆಳ್ಕೊಳ್ಳಲ್ವಾ? ರಾಗಿ ಜನ ಸಿಗಲ್ಲ ಅಂತ ಈಗ ಬಿಟ್ಟು ಸರ್, ಮೊದಲೆಲ್ಲ ಬೆಳೆಯವು, ಈಗೇನು ಬೆಳೆಯಕ್ ಹೋಗಲ್ಲ ಸರ್. ದನಕರುಗಳು ಎಷ್ಟು ಹಾಕೊಂಡಿದ್ರಿ? ಹೋದ ಸರಿ 2 ಇತ್ತು ಸರ್, ವಯಸ್ಸಾಯ್ತು ಅಂತ ಮಾರ್ಬಿಟ್ಟು ಈಗ 1 ಮಾಡ್ಕೊಂಡಿದೀನಿ. ಕರಾವಿರ್ಲಿ ಅಂತ? ಕರಾವಿರ್ಲಿ ಅಂತ ಒಳ್ಳೇದ್ ಮಾಡ್ಕೊಂಡಿದೀನಿ ಸರ್. ಮೊದಲನೇ ಕರು ಒಂದ್ 6-6 ಲೀಟರ್ ಕೊಟ್ಟಿದೆ, ನೆಕ್ಸ್ಟ್ ಒಂದ್ 10 ಲೀಟರ್ ಹತ್ತದು ಚೆನ್ನಾಗಿ ಕೊಡುತ್ತೆ. ಏನ್ ಹೆಚ್ಚಾದ್ರೆ ಹಾಲು ಡೈರಿಗೆ ಹಾಕ್ತಾರೆ? ಇಲ್ಲ, ಹೆಚ್ಚು ಅಂತಲ್ಲ, ಮನೆಗೆ ಬೇಕಾದ ಒಂದ್ 1/2 ಲೀಟರ್, ಬೆಳಿಗ್ಗೆ ಒಂದ್ 1/2 ಲೀಟರ್, ಸಾಯಂಕಾಲ ಒಂದ್ 1/2 ಲೀಟರ್, ಮಿಕ್ಕದೆಲ್ಲ ನಾವು ಹಾಕ್ತೀವಿ ಸರ್. ಡೈರಿ ಇಲ್ಲೇ ಇದೆಯಾ ನಿಮ್ಮ ಊರಲ್ಲಿದೆ ಸರ್? ಚೆನ್ನಾಗಿ ತಗೊಳ್ತಾರೆ ಸರ್, ದುಡ್ಡು ಕಾಸೆಲ್ಲ ಎಲ್ಲ ಕೊಡ್ತಾರೆ. ಮಂತ್ಲಿ ಮಂತ್ಲಿ ಹಾಕ್ತಾರೆ ಸರ್, 30 ರೂಪಾಯಿ 30 ಪೈಸೆ ಈಗ. ಅದರಲ್ಲಿ ಸಹಾಯಧನ ಬೇರೆ ಇರುತ್ತೆ. ಮನೆಯವರು ಏನೇನು ಸಹಕಾರ ಕೊಡ್ತಾರೆ ನಿಮ್ಮ ಕೃಷಿ ಕೆಲಸಕ್ಕೆ? ಎಲ್ಲ ಎಲ್ಲ ಎಲ್ಲ ಎಲ್ಲ ಜೊತೆಲಿ ದನ ಕರುಗಳೆಲ್ಲ ಅವರೇ ನೋಡ್ಕೊತಾರೆ? ನೋಡ್ಕೊಂತಾರೆ ಅವರೇ. ಮೊದಲು ನಾನು ಡ್ಯೂಟಿ ಹೋಗ್ಬೇಕಾರೆ ಅವ್ರದೇ ಜವಾಬ್ದಾರಿ, ಈಗ ನಾನು ರಿಟೈರ್ಡ್ ಆದ್ಮೇಲೆ ನಾನು ನೋಡ್ಕೊಂತೀನಿ. ಎಲ್ಲದನ್ನು ನೀವೇ ಮಾಡ್ತೀರಿ? ಈಗ ಮಾಡ್ತೀವಿ, ಅವರು ಸಹಕಾರ ಕೊಡ್ತಾರೆ. ತೀರಾ ಜನ ಕರ್ಕೊಂಡು ಕೆಲಸ ಮಾಡೋ ಅಂತ ಕೆಲಸಗಳೇನು ಮಾಡಕ್ ಹೋಗೋದಿಲ್ಲ ಅಲ್ವಾ? ಜಾಸ್ತಿ ಮಾಡಕ್ ಸಿಗಲ್ವಲ್ಲ ಸರ್, ಜನನೇ ಸಿಕ್ಕಲ್ಲ. ಈ ಶುಂಠಿಗೆನೆ ಒಂದ್ಸರಿ ಮಣ್ಣು ಹಾಕ್ಬೇಕಂದ್ರೆ ಒಂದು ಸುಮಾರು ದುಡ್ಡು ಕೇಳ್ತಾರ ಅವರು, ಹಾಗಾಗಿ ಬೇಕಾದಷ್ಟು ಮಾತ್ರ ಮಾಡ್ಕೊಂತೀವಿ ಸರ್. ನಿವೃತ್ತರಾದ್ಮೇಲೆ ಸಂಪೂರ್ಣ ಕೃಷಿಯಲ್ಲಿ ತೊಡ್ಕೊಂಡಿದ್ರಲ್ಲ, ಏನನ್ಸುತ್ತೆ? ತುಂಬಾ ನನಗೆ ಅದು ಖುಷಿ, ಮೊದಲಿಂದಲೂ ಖುಷಿ ಸರ್. ಅದು ಜಮೀನು ಅಂದ್ರೆ ಒಂಥರ ಏನೋ, ಕುತ್ಕೊಂಡು ಕತೆ ಹಾಕಕ್ ಆಗಲ್ಲ. ನಾನು ಅದಕ್ಕೆ ನಮ್ಮಲ್ಲಿ ಬೈತಿರ್ತಾರೆ, ಹಸು ಎಲ್ಲ ಯಾಕೆ ಮಾಡ್ಕೊಂತೀವಿ, ನನಗೆ ಟೈಮ್ ಪಾಸ್ಗೋಸ್ಕರ ಹಸು ಎಲ್ಲ ಮಾಡ್ಕೊಂತೀವಿ. ಆಮೇಲೆ ಬಸ್ಸು ಇರೋದ್ರಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀವಿ, ಇಲ್ಲ ಅಂದ್ರೆ ಮಲೆಗೆ 8 ಗಂಟೆ ಆದ್ರೂ ಸಾಮ್ನೆನೆ. ಆಮೇಲೆ ಎಲ್ಲ ಚೆನ್ನಾಗಿರುತ್ತೆ ಅನ್ಕೊಂಡು ಮಾಡ್ತೀವಿ. ನಿವೃತ್ತರಾದ್ಮೇಲೆ ಇದು ಒಂದ್ ರೀತಿ ವೃತ್ತಿ ಅಲ್ವಾ? ವೃತ್ತಿ ಯಾವ ಸರ್? ನಿಮ್ಗೇನ್ ಬೇಸರ ಆಗೋದಿಲ್ಲ? ಇಲ್ಲ ಸರ್. ಏನೋ ಒಂದ್ ಕೆಲಸ ಅಂತ ಹೇಳಿರುತ್ತೆ, ನನಗೆ ಬೇಸರ ಅನ್ನೋದಿಲ್ಲ, ಆಗಲ್ಲ, ಯಾವ್ದು ಮಾಡ್ಕೊಂಡು. ಒಂದ್ ವರ್ಷದಲ್ಲಿ ಜಮೀನಿಂದ ಎಷ್ಟು ಆದಾಯ ಬರುತ್ತೆ ನಿಮಗೆ? ಇಳುವರಿ ಕಡಿಮೆ ಬರುತ್ತೆ ಸರ್, ಏನೋ ಒಂದ್ ಸ್ವಲ್ಪ ಸಿಕ್ಕುತ್ತೆ ಸರ್. ಒಟ್ಟಿಗೆ ನಿಮ್ಗೊಂದು ಉದ್ಯೋಗ ತರ ಇದೆ? ಉದ್ಯೋಗ ತರ, ಕೆಲಸ ಕೈ ತುಂಬಾ ಇದ್ದೇ ಇರುತ್ತೆ ಯಾವಾಗ್ಲೂ. ಯಾವಾಗ್ಲೂ ಏನೂ ಇಲ್ಲ ಅಂತಂದ್ರೆ ಒಂದು ಹಸುನಾರು ಮೇಯ್ಸ್ಕೊಂಡು ಹೊರಗಡೆ ಹೋಗ್ತೀವಿ, ಒಳಗಡೆ ಜಮೀನ್ ಹತ್ರ ಹೋಗ್ತೀವಿ, ಅದನ್ನ ಮೇಂಟೈನ್ ಮಾಡ್ಕೊಂತೀವಿ, ಬಂದು ಹಾಲು ಕರಿತೀವಿ, ಹಾಲು ಹಾಕ್ತಿವಿ, ಹಿಂಗೆ ಟೈಮ್ ಪಾಸ್. ಮಕ್ಕಳೆಲ್ಲ ಹೆಂಗೋ ಅವರು ಕೂಡ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ ಸರ್, ನೆಮ್ಮದಿ ಆಗಿ ಕೃಷಿ ಮಾಡ್ಕೊಂಡು ಇದ್ರಿ. ಇದೀವಿ ಸರ್. ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಇದೆ ನಿಮ್ಗೆ ಸರ್? ಆಗ್ಲೇ ವಯಸ್ಸಾಯ್ತಲ್ಲ ಸರ್, ಏನೆಲ್ಲ ಮಾಡ್ಬೇಕು ಅಂತಿತ್ತು. ಈಗ ನಿಮ್ಗೆ ಎಲ್ಲಿವರೆಗೂ ಏನೇನ್ ಮಾಡಕ್ ಸಾಧ್ಯ ಆಗುತ್ತೋ ಅಷ್ಟನ್ನು ಕೂಡ ಸರ್. ಕೃಷಿ ಒಂಥರ ಚಂದ ಅಲ್ವಾ? ಅಯ್ಯೋ ಚೆನ್ನಾಗಿರುತ್ತಲ್ಲ ಸರ್, ಟೈಮ್ ಪಾಸ್ ಇರುತ್ತೆ. ಅಲ್ಲಿ ಏನೋ ಒಂದ್ ರೀತಿ ಅವರಂತೆ ನಾವು ಮಾಡ್ಬೇಕು, ಭಕ್ತರಂತೆ ನಾವು ಇರ್ಬೇಕು ಅನ್ನೋ ಒಂದ್ ಭಾವನೆ, ಏನೋ ಒಂದ್ ರೀತಿ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ, ಒಳ್ಳೇದು. ರಾಜಶೇಖರ್ ಮಾಸ್ಟ್ರೆ, ಸೋರೆಕಾಯಿ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ. ನಿಮ್ಮನ್ ಸಂಪರ್ಕ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂತದ್ದು? ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬೋದಾ? ಹೌದು, ಮಾಡ್ಬೋದು ಸರ್, ಮಾಡ್ಕೋಬಹುದು ಸರ್. ಹೇಳಿ ಸಂಖ್ಯೆಯನ್ನು ಹೇಳಿ. 9972834332. ಇನ್ನೊಂದ್ಸರಿ ಹೇಳಿ, 9972834332. ಒಳ್ಳೆಯದು. ಎಂವಿ ರಾಜಶೇಖರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ಬದುಕಿನ ಅನುಭವಗಳ ಜೊತೆಗೆ ಸೋರೆ ಬೆಳೆಯಲ್ಲಿನ ಅನುಭವಗಳನ್ನು ಕೂಡ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸೋರೆ ಬೆಳೆಯಲ್ಲಿನ ಅನುಭವ ಕುರಿತಂತೆ

ಕೆಚ್ಚಲು ಬಾವು ರೋಗ ಬರಲು 10 ಹಲವಾರು ಕಾರಣಗಳಿದ್ದು ಅವುಗಳಲ್ಲಿ ಸ್ಟಾಫೈಲೋಕೊಕ್ಕಸ್, ಇಕೊಲೈ, ಕೋರಿನೋ ಬ್ಯಾಕ್ಟೀರಿಯಂ ಎಂಬ ವಿಷಾಣುಗಳು ಪ್ರಮುಖವಾದ ಕಾರಣವಾಗಿವೆ. ಇವುಗಳು ಮುಖ್ಯವಾಗಿ ದನಗಳ ಮತ್ತು ಅವುಗಳ ಕೊಟ್ಟಿಗೆಗಳ ಅಸ್ವಚ್ಛತೆ ಹಾಗೂ ರೈತರ ನಿರ್ಲಕ್ಷ್ಯತೆಯಿಂದ ಕೆಚ್ಚಲನ್ನು ಪ್ರವೇಶಿಸಿ ಕೆಚ್ಚಲು ಬಾವು ರೋಗ ಬರಲು ಕಾರಣವಾಗುತ್ತೆ. ಇನ್ನು ಕೆಚ್ಚಲು ಬಾವು ರೋಗದ ಲಕ್ಷಣಗಳತ್ತ ಗಮನ ಹರಿಸೋದಾದರೆ, ಕೆಚ್ಚಲು ಬಾವು ರೋಗದಲ್ಲಿ ಕೆಚ್ಚಲು ಬಾತುಕೊಂಡಿರುತ್ತದೆ ಮತ್ತು ಕೆಚ್ಚಲು ಬಿಸಿಯಾಗಿದ್ದು ಹಾಲು ಕೆಟ್ಟೋಗಿರುತ್ತೆ. ಹಾಲಿನಲ್ಲಿ ರಕ್ತ, ಸಣ್ಣ ಗೆಡ್ಡೆಗಳು ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ನೀರಿನಂತೆಯೋ ಅಥವಾ ಮೊಸರಿನಂತೆಯೋ ಇರಬಹುದು. ಬೇನೆ ಅತಿ ಹೆಚ್ಚಾಗಿದ್ದು ನೀರು ಕುಡಿಯುವುದಾಗಲಿ ಆಹಾರ ಸೇವನೆಯಾಗಲಿ ಇರೋದಿಲ್ಲ. ಬೇನೆ ವಾಸಿಯಾಗದಿದ್ದರೆ ಕೆಚ್ಚಲು ಕ್ರಮೇಣವಾಗಿ ಗಟ್ಟಿಯಾಗಿ ಹಾಲಿನ ಪ್ರಮಾಣ ಕಡಿಮೆಯಾಗುತ್ತೆ. ತಕ್ಷಣ ಕೆಚ್ಚಲ ಬಾವನ್ನ ಗುರುತಿಸಿ ಚಿಕಿತ್ಸೆ ಪಡೆಯದೇ ಹೋದರೆ ಕೆಲವೊಮ್ಮೆ ಕೆಚ್ಚಲು ಕೊಳೆಯೋದಿಕ್ಕೆ ಪ್ರಾರಂಭ ಆಗುತ್ತೆ. ಅತಿಯಾದ ಬೇನೆಯಿಂದ ಜ್ವರ ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಜಾನುವಾರುಗಳು ಸಾವಿಗೆ ಈಡಾಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಕೆಚ್ಚಲು ಬಾವಿನ ಮುನ್ಸೂಚನೆಗಳು ಏನು ನೋಡೋಣ. ಕೆಚ್ಚಲಿನ 4 ತೊಟ್ಟುಗಳಿಂದ ಸ್ವಲ್ಪ ಹಾಲನ್ನ ಪ್ರತ್ಯೇಕವಾಗಿ ಕರೆದಾಗ ಗಡ್ಡೆಗಳ ಇರುವಿಕೆ, ಹಾಲಿನ ಬಣ್ಣದಲ್ಲಿನ ವ್ಯತ್ಯಾಸ ಮತ್ತು ನೀರಿನಂತೆ ಇರುವುದನ್ನು ಗಮನಿಸಬಹುದು. ಹಾಲು ಕರೆದ ತಕ್ಷಣ ಸ್ವಲ್ಪ ಹಾಲನ್ನ ಚೆನ್ನಾಗಿ ಕಾಯಿಸಿದಾಗ ಹಾಲು ಒಡೆದು ಹೋಗುವುದನ್ನು ಗಮನಿಸಬಹುದು. ಕೆಚ್ಚಲು ಬಾವು ಬರದೇ ಇರಲು ಯಾವೆಲ್ಲ ರೀತಿಯ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ, ಆಕಳು ಮತ್ತು ಎಮ್ಮೆಗಳನ್ನು ಮತ್ತು ಅವುಗಳ ಕೆಚ್ಚಲನ್ನು ಸ್ವಚ್ಛವಾಗಿ ಇಡಬೇಕು. ಆಕಳುಗಳ ಕೊಟ್ಟಿಗೆಗಳು ಸ್ವಚ್ಛ ಹಾಗೂ ಒಣಗಿದ್ದು ಅವುಗಳು ಸಾಕಷ್ಟು ಬೆಳಕು ಹಾಗೂ ಗಾಳಿಯಿಂದ ಕೂಡಿರಬೇಕು. ಹಾಲು ಹಿಂಡುವ ವ್ಯಕ್ತಿಯು ಹಾಲನ್ನು ಹಿಂಡುವ ಮುನ್ನ ಹಾಗೂ ಹಾಲನ್ನು ಹಿಂಡಿದ ನಂತರ 1 ಚಮಚ ಸವಲಾನ್ ಅಥವಾ ಡೆಟಾಲ್ ಅನ್ನ 1 ಲೀಟರ್ ನೀರಿನಲ್ಲಿ ಹಾಕಿ ಅದರಿಂದ ತನ್ನ ಕೈಗಳನ್ನು, ಜಾನುವಾರುಗಳ ಕೆಚ್ಚಲು ಹಾಗೂ ಮೊಲೆಗಳನ್ನು ಚೆನ್ನಾಗಿ ತೊಳಿಬೇಕು. ಹಾಲು ಕರೆಯುವಾಗ ಪೂರ್ಣ ಕೈ ಉಪಯೋಗಿಸಿ ಹಾಲನ್ನು ಕರೆಯಬೇಕು. ಹೆಬ್ಬೆರಳು ಮತ್ತು ತೋರ್ಬೆರಳನ್ನ ಮೊಲೆತೊಟ್ಟಿನ ಬುಡದಲ್ಲಿ ಸುತ್ತುವರೆಸಿ ಉಳಿದ ಬೆರಳುಗಳನ್ನು ಮೇಲ್ಭಾಗದಿಂದ ಸಂಪೂರ್ಣವಾಗಿ ಮೊಲೆತೊಟ್ಟಿನ ಮೇಲೆ ಒತ್ತಡ ಕೊಟ್ಟು ಹಾಲು ಹಿಂಡುವುದು ಸರಿಯಾದ ಕ್ರಮ. ಆಕಳು ಮತ್ತು ಎಮ್ಮೆಗಳು ಕರು ಹಾಕುವುದಕ್ಕಿಂತ 1-2 ತಿಂಗಳು ಮುಂಚೆ ವೈದ್ಯರ ಸಲಹೆಯಂತೆ ಪ್ರತಿಯೊಂದು ಮೊಲೆಗೆ ಔಷಧಿಯ ಟ್ಯೂಬನ್ನ ಏರಿಸಿದರೆ ಕರು ಹಾಕಿದ ನಂತರ ಕೆಚ್ಚಲು ಬಾವು ರೋಗ ಬರುವ ಸಾಧ್ಯತೆ ಕಡಿಮೆಯಾಗುತ್ತೆ. ಕೆಚ್ಚಲು ಅಥವಾ ಮೊಲೆಗಳ ಮೇಲೆ ಯಾವುದಾದರೂ ಗಾಯಗಳಿದ್ದರೆ ಅವುಗಳನ್ನ ಅಲಕ್ಷಿಸದೆ ಚಿಕಿತ್ಸೆಯನ್ನ ಕೊಡಬೇಕು. ಕೆಚ್ಚಲು ಬಾವು ಬಂದ ಸಮಯದಲ್ಲಿ ಕೈಗೊಳ್ಳಬೇಕಾದಂತಹ ಚಿಕಿತ್ಸಾ ಕ್ರಮಗಳು ಏನು ಅಂತಂದ್ರೆ, ಕೆಚ್ಚಲು ಬಾವು ಬಂದ ಜಾನುವಾರುಗಳನ್ನು ಉಳಿದ ಜಾನುವಾರುಗಳಿಂದ ಬೇರ್ಪಡಿಸಬೇಕು. ಕೆಚ್ಚಲು ಬಾವು ರೋಗದಲ್ಲಿ ಅನೇಕ ತರಹದ ಕೆಚ್ಚಲು ಬಾವು ಸಮಸ್ಯೆಗಳಿರುತ್ತೆ. ಆದ್ದರಿಂದ ಕೆಚ್ಚಲು ಬಾವು ಬಂದ ಕೂಡಲೇ ಸ್ಥಳೀಯ ಪಶು ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು. ಮೊದಲು ಚೆನ್ನಾಗಿರುವ ಜಾನುವಾರುಗಳ ಹಾಲನ್ನ ಹಿಂಡಿ ನಂತರ ರೋಗಪೀಡಿತ ಜಾನುವಾರಿನ ಹಾಲನ್ನ ಹಿಂಡಬೇಕು. ಪಶುವೈದ್ಯರ ಸಲಹೆಯಂತೆ ಚಿಕಿತ್ಸೆ ಮುಗಿಯುವವರೆಗೂ ರೋಗಪೀಡಿತ ಕೆಚ್ಚಲಿನ ಹಾಲನ್ನ ಸಂಪೂರ್ಣವಾಗಿ ಹಿಂಡಿ ಚೆಲ್ಲಬೇಕು. ಕರುಗಳನ್ನು ತಾಯಿ ಹಾಲನ್ನ ಕುಡಿಯಲು ಬಿಡದೆ ಒಂದು ಪಾತ್ರೆಯಲ್ಲಿ ಬೇರೆ ಆಕಳಿನ ಚೆನ್ನಾಗಿರುವ ಹಾಲನ್ನ ಕುಡಿಸಬೇಕು. ಕೆಚ್ಚಲು ಬಾವು ಬರಲು ಮುಖ್ಯವಾಗಿ 3 ಕಾರಣಗಳಿರುತ್ತೆ: ಜಾನುವಾರುವಿನ ದೌರ್ಬಲ್ಯತೆ, ಸೂಕ್ಷ್ಮಾಣುಜೀವಿಗಳ ತೀವ್ರತೆ, ಜಾನುವಾರುವಿನ ಸುತ್ತಲಿನ ಪರಿಸರ ಹಾಗೂ ರೈತರು ಕೈಗೊಳ್ಳುವ ಕ್ರಮ. ಇವುಗಳಲ್ಲಿ 3ನೇ ಕಾರಣ ಕೆಚ್ಚಲು ಬಾವು ಬರಲು 70%-80% ಕಾರಣವಾಗಿದೆ. ಆದ್ದರಿಂದ ರೈತರು ಹೈನುಗಾರಿಕೆಯಲ್ಲಿ ಕೆಚ್ಚಲು ಬಾವಿನಂತಹ ಸಮಸ್ಯೆಯಿಂದ ದೂರ ಉಳಿಯಬೇಕಾದರೆ ಜಾನುವಾರು ಕಟ್ಟುವ ಕೊಟ್ಟಿಗೆಯಿಂದ ಹಿಡಿದು ನೆಲ, ಕುಡಿಯುವ ನೀರು ಹಾಗೂ ಜಾನುವಾರುವಿನ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ರೈತ ಬಾಂಧವರೇ, ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವು ರೋಗದ ಲಕ್ಷಣಗಳು ಹಾಗೂ ಅದರ ಹತೋಟಿ ಕ್ರಮ ಕುರಿತಂತೆ ಮಾಹಿತಿಯನ್ನ ಗಮನಿಸಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ.